ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಸುರಕ್ಷಿತ ಹೋ ಜಾಯೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೇ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ. अब ओले पड़े या कीट पतंगे. फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ಕ್ಷಣವನ್ನ ಕೇಳುವಿರಿ. ಸಾರ್ವಜನಿಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಹಣ ಪಾವತಿಸಿ ಅವರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿ ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ 5ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. ಬಿಟ್ಟು ನಿಮ್ಮ ಶಾಖೆಯನ್ನು ಸಂಪರ್ಕಿಸಿ ಅಥವಾ ಸಂಪರ್ಕ ಕೇಂದ್ರಕ್ಕೆ ಕರೆ ಮಾಡಿ ದೂರು ದಾಖಲಿಸಿ. ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು, ನೀರಿನ ತೊಟ್ಟಿಗಳು ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಕಿಸಾನ್ ಕೃಷಿ ಕುರಿತು ಶ್ರೀ ದುರ್ಗೇಶ್ ಅವರೊಂದಿಗೆ ಸಂದರ್ಶನವನ್ನ. ಕ್ರಮದಲ್ಲಿ ಕೂಡ್ಲಿಗಿ ತಾಲೂಕಿನ ಪೂಜರಳ್ಳಿ ಗ್ರಾಮದ ರೈತರು ದುರ್ಗೇಶ್ ಇವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಸುಮಾರು ಇವರು 50ಕ್ಕೂ ಹೆಚ್ಚು ನಾಟಿ ಹಸುಗಳ ಸಾಕಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಹಚ್ಕೊಳ್ತಿದ್ರೆ ಅವ್ರನ್ನ ಮಾತನಾಡಿಸೋಣ. ನಮಸ್ಕಾರ ದುರ್ಗೇಶ್ ಅವರೇ. ನಮಸ್ಕಾರ ಸರ್. ನಿಮ್ಮ ಸ್ವಂತ ಊರು ಪೂಜಾರಳ್ಳಿನ ಅಥವಾ ಬೇರೆ ಹೇಗೆ? ಇಲ್ಲ ಸರ್, ನಮ್ಮ ಸ್ವಂತ ಊರು ಪೂಜಾರಳ್ಳಿನೇ. ನಾವು ಅಲ್ಲಿ ರೈತರು, ನಮ್ಮ ಹತ್ರ ನಾಟಿ ಹಸು ಒಂದು 50 ಇದಾವೆ. ಅಂದ್ರೆ ನಿಮ್ ತಂದೆಯವರೆಲ್ಲ ಮೊದಲು ಈ ದನಕರುಗಳ ಪಾಲನೆ ಮಾಡ್ತಾ ಇದ್ರ? ಮಾಡ್ತಿದ್ರು, ಸಾಕ್ತಿದ್ರು. ಈಗ ನಾವು ಅದನ್ನ ಸ್ವಲ್ಪ ಡೆವಲಪ್ ಮಾಡಿಕೊಂಡಿದೀವಿ. ಈಗ ಒಂದು 50 ನಾಟಿ ಹಸುಗಳನ್ನ ನಾವು ಈಗ ಆಲ್ರೆಡಿ ನಾವು ಅದನ್ನ ಪಾಲನೆ ಮಾಡ್ತೀವಿ. ಅಂದ್ರೆ ನಮ್ಮ ಈಗ ಆಧುನಿಕ ಜುಂಜಪ್ಪ ಇದ್ದಂಗೆ ನಿಮ್ಗೆ? ಇಲ್ಲ ಸರ್, ಅಷ್ಟೊಂದು ಬಗ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಈಗ ದನಕರುಗಳ ಪಾಲನೆ ಮಾಡ್ತಾ ಇದೀವಿ. ಯಾವಾಗಿನಿಂದ ಇದು ಶುರು ಆಯ್ತು ಸರ್? ಇದು ಬಂದು ನಮ್ಮ ಅಪ್ಪರ್ ಕಾಲದಿಂದ ಸರದ ಕಡಿಮೆ ಇತ್ತು, ಈಗ ಲಾಭದಾಯಕವಾಗಿರ್ತಕ್ಕಂಥದ್ದು. ಹ್ಞೂ ಸರ್, ಈಗ ಜಾಸ್ತಿ ಲಾಭ ಬರ್ತಿದೆ. ಮೊದಲೆಲ್ಲ ಕಡಿಮೆ ಇತ್ತು, ಈಗ ಎಲ್ಲಿ ಜಾಸ್ತಿ ನಾಟಿ ಹಸುಗಳು ಸಿಗೋದು ಕಷ್ಟ ಆಗಿದೆ. ಅದರಿಂದ ನಾವು ಲಾಭ ಅಂದ್ರೆ ಹೇಗೆ ಮಾರಾಟ ಮಾಡೋದ್ರಿಂದ ಲಾಭ? ಬರ್ತಾ ಓರಿ ಕರುಗಳನ್ನ ಮಾರ್ತೀವಿ, ಮತ್ತೆ ಆಕಳ ಕರುಗಳನ್ನು ಹಂಗೆ ಉಳಿಸ್ಕೊಂತೀವಿ ನಾವು. ಅದನ್ನ ಅಭಿವೃದ್ಧಿ ಮಾಡೋಕ್ಕಾಗಿ ವರ್ಷಕ್ಕೆ 10-12 ಓರಿ ಕರುಗಳನ್ನ ನಾವು ಮಾರಿಬಿಡ್ತೀವಿ ವ್ಯವಸಾಯಕ್ಕೆ. ಈಗ ಹೇಗಿದೆ ಓರಿ ಕರುಗಳನ್ನ ನಾವು ಈ ವರ್ಷ ಕೊಟ್ಟಿದೀವಿ? 12 ಓರಿ ಕರನ ಅದೇ ಲೆಕ್ಕಕ್ಕೆ ಕೊಟ್ಟಿದೀವಿ. 15 ವಯಸ್ಸಿನಲ್ಲಿ ಅದನ್ನ ಮಾರಾಟ ಮಾಡ್ತೀರಿ ಸರ್? ಅದು 1.5 ವರ್ಷಕ್ಕೆ ನಾವು ಮಾರಾಟ ಮಾಡಿಬಿಡ್ತೀವಿ ಒಂದು ಓರಿ ಕರ. ನಮ್ಮ ಹತ್ರ 1.5 ವರ್ಷಕ್ಕೆ ಆಗೋಷ್ಟು ಇಟ್ಕೊಂಡಿರ್ತೀವಿ, ಆಮೇಲೆ ಮಾರ್ಬಿಡ್ತೀವಿ. ಅವ್ರು ಸ್ವಲ್ಪ ಅಲ್ಲೇ ಪ್ರಾಯಕ್ಕೆ ಬಂದ್ಬಿಟ್ಟು ಮಾಡ್ದಂಗೆಲ್ಲ ಈ ಹೆಣ್ಣು ಸಂತತಿ ಜಾಸ್ತಿ ಆಗ್ತಿದೆ ಆಕಳು, ಅದನ್ನ ನಾವು ಡೆವಲಪ್ ಮಾಡ್ಕೋಬಹುದು ಅಂತ ಅವನ್ನ ಕೊಟ್ಬಿಡ್ತೀವಿ. ನಮ್ಗೆ ಲಾಭದಾಯಕನೂ ಹೌದು, ಮತ್ತೆ ನಾವು ಮಾರಿದ್ರೆ ಈಗ ಇದು ಇರ್ತಕ್ಕಂತ ಸಿಗ್ತದೆ. ಈಗ ಈ ಹಸುಗಳನ್ನ ಏನ್ ಸಾಕ್ತಾ ಇರ್ತೀರಿ, ಅವಕ್ಕೆ ರೋಗ ರುಜಿನೆ ಇಂಥವೆಲ್ಲ ಬಂದಾಗ ಹೇಗೆ ಏನೇನು ಕಾಯಿಲೆಗಳು ಬರ್ತವೆ ಹೆಚ್ಚಾಗಿ ದನಗಳಿಗೆ ಸರ್? ಅದು ಈಗ ಹಸುಗಳಿಗೆ ಹೆಚ್ಚಾಗಿ ಬಾಧಿಸೋದಂದ್ರೆ ಇದು ಕಾಲುಬಾಯಿ ರೋಗ ಅಂತ ಬರುತ್ತೆ. ಅದು ಈಗ ವ್ಯಾಕ್ಸಿನ್ ಅವರೇ ಬಂದು ಮನೆ ಹತ್ರ ಬಂದು ವ್ಯಾಕ್ಸಿನ್ ಹಾಕಿ ಹೋಗ್ತಾರೆ, ಲಸಿಕೆ ಹಾಕ್ತಾ ಇದ್ದಾರೆ, ಲಸಿಕೆ ಹಾಕಿ ಹೋಗ್ತಾರೆ ಸರ್. ನಿಮ್ ಎಲ್ಲಾ ಹಸುಗಳಿಗೆ ಹಾಕ್ಸಿದೀರಾ? ಹ್ಞೂ ಸರ್, ಎಲ್ಲ ಹಸುಗಳಿಗೆ ನಾವು ಹಾಕ್ಸಿದ್ವಿ. ಈಗ ಇದಲ್ದೇನೆ ಅಷ್ಟೊಂದು ಹಸುಗಳಿದಾವೆ, ಅದರಿಂದ ಉತ್ಪತ್ತಿಯಾಗುವಂತ ಈ ಗೊಬ್ಬರ, ಆ ಗೊಬ್ಬರನೆಲ್ಲ ಸಂಗ್ರಹಣೆ ಮಾಡ್ತೀರಾ? ಹೌದು ಸರ್, ಅದರಿಂದ ಬರುತ್ತೆ. 20 ಟ್ರ್ಯಾಕ್ಟರ್ ಆಗುತ್ತೆ ನಮ್ದು 1 ವರ್ಷ, 1 ವರ್ಷಕ್ಕೆ ಗೊಬ್ಬರ ಬಂದು. ಅದನ್ನು ನಾವು ಒಂದು 10 ಟ್ರ್ಯಾಕ್ಟರ್ ಲೋಡ್ ನಮ್ಮ ಹೊಲಕ್ಕೆ ಉಪಯೋಗ ಮಾಡ್ಕೊಂಡು ಇನ್ನು 10 ಕೊಟ್ಬಿಡ್ತೀವಿ ಬೇರೆಯವರಿಗೆ. ಒಂದು ಟ್ರ್ಯಾಕ್ಟರ್ ಲೋಡ್ ನಾವು ಕೊಡ್ತಾ ಇದೀವಿ ಸರ್. 5,000-5,100 ಮೇಲೆ ಹೋಗುತ್ತೆ. ಹ್ಞೂ ಸರ್. ಇದಲ್ದೇ ಮತ್ತೇನು ಲಾಭಗಳಿದ್ದಾವೆ ನಿಮಗೆ ನಾಟಿ ಹಸುಗಳಿಂದ? ಲಾಟಿ ಹಸುಗಳಿಂದ ಈಗ ಗೊಬ್ಬರದಿಂದ ಕನಿಷ್ಠ ಒಂದು ವರ್ಷಕ್ಕೆ 60,000-50,000 ನಮಗೆ ಇನ್ಕಮ್ ಬರ್ತೈತೆ ಸರ್. ಮತ್ತೆ ಓರಿ ಕರುಗಳಿಂದ ನಾವು ಮಾರ್ತೀವಿ, ಒಂದು 10 ಕಟ್ಕೊಂಡ್ರು ಒಂದು ವರ್ಷಕ್ಕೆ 160,000 ನಮ್ಗೆ ಇನ್ವೆಸ್ಟ್ ಮಾಡ್ಬೇಕಾಗ್ತದೆ. ಅಂದ್ರೆ 140,000-50,000 ನಮಗೆ ಲಾಭ ಸಿಗುತ್ತೆ ಒಂದು ವರ್ಷಕ್ಕೆ. ನಿವ್ವಳ ಲಾಭ ಇರ್ತದೆ ಸರ್. ಈ ದನಕರುಗಳಿಗೆ ಮೇವುಗಳೆಲ್ಲ ಹೇಗೆ ಜೋಡಿಸ್ತೀರಿ, ಎಲ್ಲಿಂದ ತರ್ತೀರಿ? ನಿಮ್ಮ ಧಾನ್ಯಗಳು ಅಥವಾ ದನಗಳಿಗೆ ಬೇಕಾಗುವಂಥ ಮೇವಾಗಲಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅಂತಕ್ಕಂಥದ್ದು ಹೇಗೆ? ಹ್ಞೂ ಸರ್, ಅದು ನಮ್ಮ ಕಡೆ ಸಿಗ್ತಕ್ಕಂಥದ್ದು ಕಡಿಮೆ ಮೇವು, ಅದನ್ನು ನಾವು ಸಂಗ್ರಹ ಮಾಡ್ಕೊಂತೀವಿ. ನಮ್ಗೆ ಅಲ್ಲಿ ಸಾಲಿಲ್ಲ ಅಂದರೆ ಬೇರೆ ಕಡೆಯಿಂದ ನಾವು ಟ್ರ್ಯಾಕ್ಟ್ರಿಂದ ತರಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಎಲ್ಲೆಲ್ಲಿ ಖರೀದಿ ಮಾಡ್ತೀರಾ ಸರ್? ನಾವು ಈ ಖರೀದಿ ಅಂದರೆ ನಮ್ಮ ಊರು ಬಿಟ್ಟು ಒಂದು 40 ಕಿಲೋಮೀಟರ್ ಆಚೆ ಒಂದ್ ಹತ್ರ ಮೇವು ಸಿಗ್ತದೆ ಸರ್. ಅಲ್ಲಿ ಬಹಳ ಕಡಿಮೆ ರೇಟ್ ಅಲ್ಲಿ ಮೇವು ಸಿಗ್ತದೆ, ಅಲ್ಲಿ ದನ ಕರುಗಳಿಲ್ಲ. ಅಲ್ಲಿಂದ ನಾವು ತರಕ್ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಸರ್. ಅನ್ಕೊಂಡು ಅಲ್ಲಿಂದ ಅಲ್ಲಿ ಮೇಯಿಸ್ಕೊಂತ ಹೀಗೆ ಹೋಗ್ತಾ ಇರ್ತಾರೆ ಕೆಲವರೆಲ್ಲ, ನೀವು ಹಾಗೆ ಮಾಡ್ತೀರ ಹೇಗೆ? ಇಲ್ಲ ಸರ್, ನಾವು ಎಲ್ಲಿ ಹೋಗಲ್ಲ, ನಾವು ಇಲ್ಲೇ ಮನೆ ಹತ್ರನೇ ಮೇಯಿಸ್ತೀವಿ. ನಮ್ಮ ಹಸುಗಳು ಇಲ್ಲಿ ನಮ್ಮ ನೆಲಕ್ಕೆ ಮತ್ತೆ ಆಗೋಷ್ಟು ಮೇವು ಸಂಗ್ರಹ ಮಾಡ್ಕೊಂತ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಬೇರೆ ಕಡೆ ನಾವು ಎಲ್ಲಿ ಗೂಳೆ ಹೋಗೋದಿಲ್ಲ ಸರ್. ಇದ್ರ ಜೊತೆಗೆ ನಿಮ್ಮ ಕೃಷಿ ಬಗ್ಗೆ ಹೇಳಿ, 1 ಎಕರೆ ಭೂಮಿ ಇದೆ, ಏನೇನು ಬೆಳೀತಾ ಇದ್ದೀರಿ ಸರ್? ನಮ್ದು 6 ಎಕರೆ 18 ಸೆಂಟ್ಸ್ ಭೂಮಿ ಇದೆ ಸರ್. ಈರುಳ್ಳಿ 1 ಎಕರೆ ಟೊಮೆಟೊ ಬೆಳಿತೀವಿ ಸರ್. ಮಿಕ್ಕಿದಿನೊಂದು 18 ಸೆಂಟ್ಸ್ ಅಲ್ಲಿ ನಾವು ಈ ಸೊಪ್ಪು ತರಕಾರಿಗಳನ್ನ ಬೆಳೆದು ಸಂತೆಗೆ ನಾವೇ ಹೋಲ್ಸೇಲ್ ದರದಲ್ಲಿ ಕೊಡುವಂತ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಸರ್. ಸರಿ, ಈಗ ನೀವು ಐದೀವಿ ಅದರಲ್ಲಿ, ಗೊಬ್ಬರ ಮಾತ್ರ ಹಾಕ್ತಾ ಇದೀವಿ, ಕೆಮಿಕಲ್ ಯಾವ್ದು ಹೊಡಿತಿಲ್ಲ, 1 ಎಕರೆ ಮಾತ್ರ. ಅದನ್ನು ಈ ಸಾರಿ ಬಿಟ್ಬಿಡ್ಬೇಕಂತ ತೀರ್ಮಾನ ಮಾಡ್ಕೊಂಡು ನಾವು ಸಾವಯವ ಕೃಷಿಯಲ್ಲಿ ಅಧಿಕ ಲಾಭ ಬರ್ತಿರೋದ್ರಿಂದ ನಾವು ಸುಮ್ಮನೆ ಯಾಕೆ ದುಡ್ಡನ್ನು ಈ ಔಷಧಿ ಅಂಗಡಿಯವರಿಗೆ ಕೊಡ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಅದನ್ನ ಪೂರ್ತಿ ನಿಲ್ಲಿಸ್ಬೇಕಂತ ಅಂದ್ಕೊಂಡಿದೀವಿ. ಈ ಸರಿ ಆಲೆ ಬಹಳ ಕಡಿಮೆ ಮಾಡಿದೀವಿ. ಸಾವಯವ ಅಂದ್ರೆ ಏನ್ರಿ ದುರ್ಗೇಶ್ವರ, ನಿಮ್ ಪ್ರಕಾರ? ನಮ್ಮ ಪ್ರಕಾರ ಸಾವಯವ ಅಂದ್ರೆ ಸರ್, ಯಾವುದು ಒಂದು ಮತ್ತೆ ಅದರಲ್ಲಿ ಸಿಗ್ತಕ್ಕಂಥ ಎಲ್ಲ ಒಂದು ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ದೇನೆ. ಈ ತಿಳುವಳಿಕೆ ಮಧ್ಯದಲ್ಲಿ ಬಂತ, ಹೇಗೆ ಬಂತು ಸರ್? ಇದ್ರ ಬಗ್ಗೆ ಮೊದಲು ಕೇಳಿದ್ವಿ ಸರ್, ಆದ್ರೆ ನಾವೀಗ ಒಂದು 5 ವರ್ಷದಿಂದ ನಾವೇ ಮಾಡ್ತಿರೋದ್ರಿಂದ ಅದು ಒಳ್ಳೆ ಲಾಭ ಅನಿಸ್ತಿದೆ. ಇದನ್ನ ಯಾಕೆ ನಾವು ಹಾಗೆ ಮುಂದುವರಿಸಬಾರ್ದು ಅಂತ, ಯಾಕಂದ್ರೆ ಇದು ಕೆಮಿಕಲ್ ಹಾಕಿದ್ರೆ ಅದು ಒಂದು ಬೆಳೆ ಬರ ಸೇರ್ಕೊಂಡ್ಬಿಡುತ್ತೆ ಅನ್ನೋ ಒಂದು ಉದ್ದೇಶ, ಅದು ಬೇಡ ಅಂತೇಳಿ ನಾವೀಗೇನಿಲ್ಲ, ಕೆಮಿಕಲ್ ಎಲ್ಲ ಕೈಬಿಟ್ಬಿಟ್ಟಿದೀವಿ, ಸಾವಯವ ಕೃಷಿನೇ ಮುಂದುವರಿಸ್ತಾ ಇದೀವಿ. ನಿಮ್ಮ ಮನೆಯಲ್ಲಿ ವಿಷಮುಕ್ತ ಆಹಾರ ಸೇವನೆ ನಡೀತಾ ಇದೆ? ಹೌದು ಸರ್. ಮತ್ತೆ ಮೆಕ್ಕೆಜೋಳ ಬೆಳಿತೀವಿ, ಟೊಮೆಟೊನು ಬೆಳಿತೀವಿ ಸರ್ ಸಾವಯವದಲ್ಲಿ. ಈ ಸೊಪ್ಪು ತರಕಾರಿ ಎಲ್ಲ ಸಾವಯವ ಪೂರ್ತಿ ಸರ್, ಅದಕ್ಕೇನು ಕೆಮಿಕಲ್ ಹಾಕಲ್ಲ ನಾವು ಸರ್. ಈ ನೀವು ಈ ರೀತಿ ಬೆಳಿತಕ್ಕಂತಹ ಸೊಪ್ಪು ತರಕಾರಿ ಇವೆಲ್ಲ ಸಾವಯವದಲ್ಲೇ ಬೆಳೀತಿರೋದ್ರಿಂದ ನಿಮಗೆ ಮಾರ್ಕೆಟಲ್ಲಿ ಏನಾದರೂ ವಿಶೇಷ ಬೇಡಿಕೆ ಇದೆಯಾ, ಹೇಗೆ? ಇಲ್ಲ ಸರ್, ಅದು ಈ ಸಾವಯವ ಮಾರ್ಕೆಟ್ ಇಲ್ಲ ಅಂತೇಳಿ ಇರೋದ್ರಿಂದ ನಾವು ಎಲ್ಲ ಅದು ಒಂದೇ ದರದಲ್ಲೇ ಮಾರ್ಬೇಕಾಗುತ್ತೆ ಈಗ ಸದ್ಯಕ್ಕೆ. ಎಲ್ಲೆಲ್ಲಿ ಮಾರಾಟ ಮಾಡ್ತೀರಾ ತರಕಾರಿ ಸೊಪ್ಪು ಇದನ್ನೆಲ್ಲ ಸರ್? ನಾವು ಇಲ್ಲಿ ಸುತ್ತಮುತ್ತ ಆಗ್ತಕ್ಕಂಥ ಸಂತೆಗಳಿಗೆಲ್ಲ ಸೊಪ್ಪು ತರಕಾರಿ ಬಂದು ಹೋಲ್ಸೇಲ್ ಅಲ್ಲಿ ಕೊಟ್ಟು ಹೋಗ್ತೀವಿ. ಬೆಳಿಗ್ಗೆ ಸಂತೆಗಳು ವಾರಕ್ಕೊಂದ್ಸರಿ ಆಗ್ತವೆ, ಆ ಸೊಪ್ಪು ತರಕಾರಿ ಕೆಟ್ಟಿಗೆ ಕಳಿಸ್ತೀವಿ. ಸಂತೆಗೆಲ್ಲ ನೀವೇ ಓಡಾಡ್ತೀರ ದುರ್ಗೇಶ್? ಹೌದು ಸರ್, ಸೊಪ್ಪು ತರಕಾರಿ ಹಾಕೊಂಡು ನಾವೇ ಬರ್ತೀವಿ ಸರ್, ಬಂದು ಕೊಟ್ಟು ಹೋಗ್ಬಿಡ್ತೀವಿ ಹೋಲ್ಸೇಲ್ ದರದಲ್ಲಿ. ಎಷ್ಟೊತ್ತು ಇರ್ತೀರ ಒಂದು ಒಂದು ಸಂತೆಗೆ ಬಂದ್ರೆ ನಿಮ್ಗೆ ಸರ್? ನಾವು ಬೆಳಗಾವಿ ಕೊಟ್ಬಿಡ್ತೀರಿ. ಹೌದು ಸರ್. ನೀವೇ ಜನರಿಗೆ ಏನು ಮಾರಾಟ ಮಾಡಲ್ಲ? ಇಲ್ಲ ಸರ್, ಇಲ್ಲ. ಈ ಸೊಪ್ಪು ಅಂದ್ರಲ್ಲ, ಅದ್ರ ಯಾವ್ಯಾವ ಸೊಪ್ಪನ್ನು ಬೆಳಿತಾಯಿದ್ರಿ ಸರ್? ನಾವು ಸಬ್ಬಾಕ್ಷಿ ಸೊಪ್ಪು ಅಂತ ಬೆಳಿತೀವಿ ನಮ್ಮ ಕಡೆ. ನಮ್ಮ ಭಾಗದಲ್ಲಿ ಇದು ಅತಿ ಹೆಚ್ಚಾಗಿ ಬೇಡಿಕೆ ಇರೋಂಥ ಸೊಪ್ಪು ಪಾಲಕ ಸೊಪ್ಪು ಅಂತ ಬೆಳಿತೀವಿ, ಮೆಂತ್ಯ ಸೊಪ್ಪು, ಮತ್ತೆ ಇದು ಯಾಕೆ ಕೊತ್ತಂಬರಿ ಸೊಪ್ಪು, ಅದೊಂದು ಸೊಪ್ಪು ಯಾಕೆ ಅಷ್ಟು ಬೇಡಿಕೆ ಈ ಕಡೆ ಸರ್? ಇಲ್ಲಿ ಏನು ಗೊತ್ತಿಲ್ಲ, ಅದು ಅದು ತಿನ್ನೋಕೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಅದರಲ್ಲಿ ವಿಟಮಿನ್ಸ್ ಎಲ್ಲ ಇರ್ತಾವ ಅಂತ ಹೇಳ್ತಾರೆ. ಕೊತ್ತಂಬರಿ ಮತ್ತು ಸೊಬ್ಬಾಕ್ಷಿ ಮತ್ತು ಪಾಲಕ ಮೆಂತ್ಯ ಸೊಪ್ಪು, ಇವು 4-5 ಸೊಪ್ಪು ಸರ್. ನಾವು ಈಗ ಎನಿ ಟೈಮು ಈಗ 15 ದಿನ ಬಿಟ್ಟು ನಾವು ಬೀಜ ಹಾಕ್ತಾನೆ ಇರ್ತೀವಿ, ಎಲ್ಲ 1 ಕೆಜಿ ಬೀಜ ಹಾಕ್ತಿದ್ವಿ, ಅದು ಬಂದಂಗೆಲ್ಲ ಕಟಾವು ಎನಿ ಟೈಮ್ ನಮ್ಮ ಹತ್ರ ಸೊಪ್ಪು ಸಿಗ್ತದೆ ಸರ್. ಈಗ ಮಾರ್ಕೆಟ್ಗೆ ನೀವು ಸೊಪ್ಪನ್ನೆಲ್ಲ ತೊಗೊಂಡು ಹೋಗ್ತೀರಿ, ಸಿವುಡು ಕಟ್ಟೋದು, ಅದರ ಬೆಲೆ ನಿಗದಿ ಮಾಡೋದು ಸರ್? ನಾವು ಒಂದು ಸಿವುಡನ್ನ 3-4 ರೂಪಾಯಿವರೆಗೂ ಕೊಡ್ತೀವಿ ಸರ್. ಇದು ಪಾಲಕ ಸೊಪ್ಪು ಮಾತ್ರ 2 ರೂಪಾಯಿ ಇರ್ತದೆ ಸರ್, ಅದು ಜಾಸ್ತಿ ಹೋಗಲ್ಲ, ಅದರಿಂದ ಅದು ಹೋಲ್ಸೇಲ್ ದರದಲ್ಲ ಅಷ್ಟು. ಅವರು ಬೇರೆ ಒಂದು ಸಂತೆಗೆ ಹೋದ್ರೆ ಎಷ್ಟು ಆದಾಯವನ್ನು ನೀವು ತಗೊಂಡು ಬರ್ತೀರಿ ಸರ್? ನಾವು ಒಂದು 300 ಸಿವುಡು ತಗೊಂಡೋಗಿವಿ ಅಂದರೆ ಕನಿಷ್ಠ ಅಂದರೆ ನಮಗೆ 800-1200 ಅದು ರೇಟ್ ಹೆಂಗೆ ಹೆಂಗೆ ಬರ್ತದೆ ಹಂಗೆ. ವಾರದಲ್ಲಿ ಎಷ್ಟು ಸಂತೆ ಅಟೆಂಡ್ ಆಗ್ತೀರಿ ನೀವು ಸರ್? 2-3 ಸಂತೆ ಸರ್. ಪ್ರತಿ ವಾರ ಒಂದು 3,000 ರೂಪಾಯಿ ದುಡಿತೀರಿ? ಹೊರಗಡೆ ಅಂಗಡಿಯಿಂದ ತಂದು ತುಂಬ ವೆಚ್ಚ ಮಾಡಿ ಮಾಡ್ತಾ ಇದ್ರೆ ಹೇಗೆ? ಇಲ್ಲ ಸರ್, ಅದನ್ನ ನಾವು ಅದಕ್ಕೆ ಕೆಮಿಕಲ್ ಹಾಕಲ್ಲ. ಇದು ಕೊಟ್ಟಿಗೆ ಗೊಬ್ಬರ ನಮಗೆ ಹೆಚ್ಚು ಅತಿ ಹೆಚ್ಚು ಸಿಗೋದ್ರಿಂದ ಅದನ್ನ ಜಾಸ್ತಿ ನಾವು ಭೂಮಿಗೆ ಕೊಟ್ಬಿಟ್ಟಿರ್ತೀವಿ. ಹಂಗಾಗಿ ಅದಕ್ಕೆ ಯಾವುದು ಕೆಮಿಕಲ್ ಬೇಕಾಗಲ್ಲ. ಅದು ಫಲಕ ಬಂದ್ಬಿಟ್ಟು 1 ತಿಂಗಳ 15 ದಿನ ಅಂದ್ರೆ 1.5 ತಿಂಗಳಿಗೆ ಅದು ಬಂದ್ಬಿಡ್ತದೆ. ಮೆಂತೆ ಬಂದ್ಬಿಟ್ಟು 1 ತಿಂಗಳ 5 ದಿನಕ್ಕೆ ಬಂದ್ಬಿಡ್ತದೆ. 1 ತಿಂಗಳ ಸೊಪ್ಪುಗಳು ಬಂದು ಅವು ಮಾರ್ಕೆಟ್ಗೆ ಹೋಗ್ಬಿಡ್ತಾವೆ ಸರ್. ಸರಿ, ಈಗ ನಿಮ್ಮ ಕುಟುಂಬದಲ್ಲಿ ಕೃಷಿ 4 ಜನ ನಾವು ಕೃಷಿಯಲ್ಲೇ ಇದೀವಿ. ನಿಮ್ಮ ಮನೆಯವರು, ಮಕ್ಕಳು? ಹ್ಞೂ ಸರ್, ಮನೆಯವರು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ತಮ್ಮ, ನಾವು 4 ಜನ ನಾವು ಕೃಷಿಯಲ್ಲೇ ಕೆಲಸ ಮಾಡ್ತಾನೆ ಇರ್ತೀವಿ ಸರ್. 50 ಹಸು ನಮ್ಮ ತಮ್ಮ ಒಬ್ಬನೇ ನೋಡ್ಕೋತಾನೆ. ನಾವು ಕೃಷಿ ಜಮೀನನ್ನು ನಾವು ಅದರಲ್ಲಿ ಎಲ್ಲ ಬೆಳೆಯೋದು, ಅದರ ಕಳೆ ತೆಗೆಯೋದು, ಎಲ್ಲ ಪ್ರತಿಯೊಂದು ಕೆಲಸನ ನಾವು ಮಾಡ್ತೀವಿ. ಸರಿ ದುರ್ಗೇಶ್, ಕೃಷಿಯಲ್ಲಿ ಬೆಳೆಗಳನ್ನು ಬೆಳೀತಾ ಇದ್ದೀರಿ. ಈ ಬೆಳೆಗಳು ಅಂದರೆ ನೀವು ಶೇಂಗಾ ಆಗಿರ್ಬೋದು, ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇವುಗಳನ್ನೆಲ್ಲ ಯಾವ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ? ಸರ್, ನಾವು ಶೇಂಗಾನೂ ಕೊಡ್ತೀವಿ, ಜೋಳನೂ, ರಾಗಿನೂ ಎಲ್ಲ ಇಲ್ಲೇ ಇರತಕ್ಕಂಥ ನಮ್ಮ APMC ಸಾವಯವ ಮಾರ್ಕೆಟ್ ಏನಾದರೂ ಬಂದರೆ ಅದಕ್ಕೆ ಕಳಿಸ್ಬೇಕನ್ನೋ ಒಂದು ಆಸೆ ಇಟ್ಕೊಂಡಿದ್ದೀವಿ. ಈಗ ನಿಮ್ಮ ಈ ಶೇಂಗಾ, ಜೋಳ, ರಾಗಿ ಇವುಗಳಿಗೆ ರೋಗಬಾಧೆ ಕಡಿಮೆ, ಇವೆಲ್ಲ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ, ಹೆಚ್ಚಿರ್ತದೆ ಹೇಗೆ? ಸರ್, ಈಗ ಯಥೇಚ್ಛವಾಗಿ ರೋಗ ಬರೋದಿಲ್ಲ. ಇದು ಶೇಂಗಾ, ರಾಗಿ, ಜೋಳ ಇದೈತಲ್ಲ, ಇವಕ್ಕೆ ಬಂದು ಭಾಳ ಕಡಿಮೆ ರೋಗಗಳು, ಕೀಟಬಾಧೆಗಳು ಕಡಿಮೆ ಇರ್ತಾವ, ಇರುತ್ತೆ ಅದರಲ್ಲಿ ಸಸಿಯಲ್ಲಿ. ಹಂಗಾಗಿ ಯಾವ ರೋಗ ಕೀಟಬಾಧೆಗಳು ಜಾಸ್ತಿ ಬರೋದಿಲ್ಲ. ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೂ ಸಾವಯವ ಕೃಷಿ ಕುರಿತು ಶ್ರೀ ದುರ್ಗೇಶ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಕಿಯನ್ನ ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಮ್ ಅಂತ ಹೇಳಿ, ನಾನು ಇಲ್ಲಿ ಕೃಷಿ ವಿಜ್ಞಾನಗಳ ವಿಷಯ ಇವಾಗ ನಾನು ಜಿಲ್ಲೆ ಒಂದು ಹವಾಮಾನದ ಮುನ್ಸೂಚನೆ ಮತ್ತು ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ನಾವು ಯಾವ ರೀತಿ ಒಂದು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆ ಹೇಳ್ತಾನೆ. ರೈತ ಬಾಂಧವರೇ, ನಮಗೆ ಮುಂದಿನ ಒಂದು ವಾರದವರೆಗೆ ಮಳೆ ಆಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ತಿಳಿಯಾಷ್ಣಾಂಶದಲ್ಲಿ ಸುಮಾರು ಸ್ವಲ್ಪ ಇಳಿಕೆ ಆಗುವ ಸಾಧ್ಯತೆಗಳಿದ್ದಾವೆ. ಅದು ಎಷ್ಟಪ್ಪ ಅಂತಂದ್ರೆ, ಸುಮಾರು 15 ಡಿಗ್ರಿ ಸೆಲ್ಸಿಯಸ್ ನಿಂದ 17 ಡಿಗ್ರಿ ಸೆಲ್ಸಿಯಸ್ ವರೆಗೂ ನಮಗೆ ದಾಖಲಾಗುವ ಒಂದು ಸಾಧ್ಯತೆಗಳಿದ್ದಾವೆ. ಸೊ ರೈತ ಬಾಂಧವರೇ, ಈ ಒಂದು ಮುನ್ಸೂಚನೆಗೆ ಅನುಸಾರವಾಗಿ ತಾವು ಕೃಷಿ ಚಟುವಟಿಕೆಗಳನ್ನ ಮತ್ತು ಮಗ್ಗಿನ ಹಂತದಲ್ಲಿರುವ ಒಂದು ಬೆಳೆಗಳಲ್ಲಿ ಏನಾಗುತ್ತೆ, ಮಗ್ಗು ಮತ್ತು ಹೂ ಉದುರುವ ಒಂದು ಸಾಧ್ಯತೆಗಳಿರ್ತವೆ. ಸೊ ಅದಕ್ಕಾಗಿ ನಾವೇನ್ ಮಾಡೋಕಪ್ಪ ಅಂತಂದ್ರೆ, NA ಅಂತ ಹೇಳ್ತೀವಿ, ನ್ಯಾಪ್ಥಲಿನ್ ಎಸ್ಟಿಕ್ ಆಸಿಡ್. ಸೊ ಅದರ ಒಂದು ವರ್ಷಗಳಲ್ಲಿ ಕುಡಿ ಚುಟ್ಬೇಕು. ಅಂದ್ರೆ ಆ ಕುಡಿ ಚೂಟುವುದರಿಂದ ಏನಾಗುತ್ತೆ ಅಂತಂದ್ರೆ, ಹೆಚ್ಚಿನ ಪಂಕ್ತಿ ನಮ್ಗೆ ಹತ್ತಿಯಲ್ಲಿ ನೋಡುವುದಾದ್ರೆ, ಹತ್ತಿ ಆಲ್ರೆಡಿ ಈಗ ಹತ್ತಿ ಬಿಡಿಸ್ತಾ ಇದ್ದಾರೆ. ಸೊ ಈ ಒಂದು ಮುಂದಿನ ವಾರದವರೆಗೂ ನಮ್ಗೆ ಯಾವುದೇ ಮಳೆ ಬರುವ ಒಂದು ಸಾಧ್ಯತೆಗಳಿಲ್ಲ. ಸೊ ಈ ಒಂದು ಮುನ್ಸೂಚನೆಗೆ ಅನುಸಾರವಾಗಿ ತಾವು ಹತ್ತಿ ಬಿಡಿಸುವ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ಹಾಗೇನೆ ಸ್ವಲ್ಪ ಲೇಟ್ ಆಗಿ ಹಾಕಿದ ಒಂದು ಹತ್ತಿಯಲ್ಲಿ ಗುಲಾಬಿ ಕಾಯಿ ಕೊರಟರ್ ಪ್ರೊಪನಫಾಸ್ ಅಥವಾ 1 ಗ್ರಾಮ್ ಥಯೋಡಿಕಾರ್ ಇಲ್ಲಪ್ಪ ಅಂದ್ರೆ 0.5 ಮಿಲಿಲೀಟರ್ ಲ್ಯಾಂಬ್ಡೋಸೈಲ್. ಈಗ ತೊಗರಿ ಆಲ್ರೆಡಿ ಹೂವಾಡುವ ಹಂತ ಮತ್ತು ಆಲ್ರೆಡಿ ಕಾಯಿ ಕಟ್ಟುವ ಒಂದು ಹಂತದಲ್ಲಿದೆ. ಸೊ ಈ ಒಂದು ಕಾಯಿ ಕಟ್ಟುವ ಹಂತದಲ್ಲಿ ನಮಗೆ ಕಾಯಿ ನೊಣ ಬಾಧೆ ತುಂಬಾನೇ ಕಂಡು ಬರುವ ಸಾಧ್ಯತೆಗಳು ಇರ್ತವೆ. ಸೊ ಈ ಒಂದು ಕಾಯಿ ನೊಣದ ಹತೋಟಿಗಾಗಿ ತಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, 0.2 ಗ್ರಾಮ್ ಥೈಮೆಥಾಕ್ಸಾಮ್ 25.8 SL ರೂಪದಲ್ಲಿ ಸಿಗತೈತಿ. ಅದನ್ನ ನಾವು ಏನ್ ಮಾಡ್ಬೇಕಂದ್ರೆ, 10 ಗ್ರಾಮ್ ಬೆಲ್ಲದ ಜೊತೆಗೆ ಯಾವ ಒಂದು ಕೀಡೆ ಬರ್ತೈತೆ ಅಂದ್ರೆ ಕಾಯಿ ಕೊರಕ. ಸೊ ಈ ಕಾಯಿ ಕೊರಕದ ನಿರ್ವಹಣೆಗಾಗಿ ನಾವು 0.15 ಮಿಲಿಲೀಟರ್ ಕ್ಲೋರಾಂಟ್ರಿನಿಪ್ರೋಲ್ ಅಂತ ಹೇಳ್ತೀವಿ, ಅದು 18.5 SC ರೂಪದಲ್ಲಿ ಈಸಿಯಾಗಿ ಹತೋಟಿ ಮಾಡಬಹುದು. ಹಾಗೇನೆ ಈಗ ತೊಗರಿ ಸ್ವಲ್ಪ ಲೇಟ್ ಆಗಿ ಬಿತ್ತಿದ ಒಂದು ಹೊಲಗಳಲ್ಲಿ ಹೂವಾಡುವ ಹಂತದಲ್ಲಿರ್ತವೆ. ಸೊ ಅಂತ ಹೊಲದಲ್ಲಿ 50% ಹೂವಾಡುವ ಒಂದು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಸೊ ಈ ಒಂದು ಪಲ್ಸ್ ಮ್ಯಾಜಿಕ್ ಅನ್ನ ತಾವು ಸಿಂಪಡಣೆ ಮಾಡಿದ್ರೆ ಒಳ್ಳೆ ಇಳುವರಿ ಬರ್ತೈತೆ. ಅದು ಎಷ್ಟಪ್ಪ ಅಂತಂದ್ರೆ, 10 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ. ಈ ಒಂದು ಪಲ್ಸ್ ಮ್ಯಾಜಿಕ್ ಅನ್ನ ತಾವು 2 ಸಲ ಸಿಂಪಡಣೆ ಮಾಡ್ಬೇಕು. ಆ 1 ಸಲ ಸಿಂಪಡಣೆ ಮಾಡಿದ್ಮೇಲೆ ಮತ್ತೆ 15 ದಿವಸಗಳನ್ನ ನಮ್ಗೆ ಒಳ್ಳೆ ಒಂದು ಪೋಷಕಾಂಶಗಳ ಲಭ್ಯತೆ ಸಹ ಗಿಡಕ್ಕಾಗುತ್ತೆ. ಆಮೇಲೆ ಈಗ ಹಿಂಗಾರಿನ ಜೋಳದಲ್ಲಿ ಏನಾಗುತ್ತೆ, ಸುಮಾರು 1 ತಿಂಗಳ ಒಂದು ಬೆಳೆ ಇದೆ ಹಿಂಗಾರಿನ ಬೆಳೆ. ಸೊ ಅದಕ್ಕಾಗಿ ತಾವು ಈಗ ಮಳೆ ಬರ್ತಾ ಇಲ್ಲ. ಸೊ ಮಳೆ ಪ್ರದೇಶಗಳಲ್ಲಿ ತಾವು ಏನ್ ಮಾಡ್ಬೇಕಂದ್ರೆ, ಅಂತರ ಬೇಸಾಯ ಕ್ರಮಗಳನ್ನ ಕೈಗೊಳ್ತಾ ಇರ್ಬೇಕಾಗತ್ತೆ. ಸೊ ಈ ರೀತಿ ಅಂತರ ಬೇಸಾಯ ಕ್ರಮ ಕೈಗೊಳ್ಳುವುದರಿಂದ ಆ ಮಣ್ಣಿನಲ್ಲಿರೋ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವಂತೆ ಮಾಡದಂಗಾಗತ್ತೆ, ಮತ್ತು ನಮಗೆ ಆ ಒಂದು ಬೆಳೆಯಲ್ಲಿರುವ ಕಸನ ನಿರ್ವಹಣೆ ಸಹ ಮಾಡದಂಗಾಗತ್ತೆ. ಸೊ ಈ ಒಂದು ಅಂತರ ಬೇಸಾಯ ಕ್ರಮವನ್ನು ತಾವು ಸುಮಾರು 12-15 ದಿವಸಗಳ ನಂತರ ಮತ್ತೊಂದ್ಸಲ ರಿಪೀಟ್ ಮಾಡಬೇಕು. ಹಾಗೇನೆ ಈ 50 EC ರೂಪದಲ್ಲಿ ಸಿಗುತ್ತೆ. ಹಾಗೇನೆ ಮತ್ತು ಇನ್ನೊಂದು ಏನಂತಂದ್ರೆ 2 ml ಕ್ಲೋರಿಫೈರಿಪಾಸ್, ಸೊ ಇದನ್ನಾದ್ರೂ ತಾವು ಸಿಂಪಡಣೆ ಮಾಡಬಹುದು. ಇದನ್ನು ಸಹ ತಾವು 2 ಸಲ ಸಿಂಪಡಣೆ ಮಾಡ್ಬೇಕಾಗತ್ತೆ. ಆಮೇಲೆ ಈಗ ಮೆಕ್ಕೆಜೋಳಕ್ಕೆ ಬಂದ್ರೆ, ಮೆಕ್ಕೆಜೋಳದಲ್ಲಿ ಏನಾಗುತ್ತೆ, ಆ ಒಂದು ಈ ಪಾಲ್ ಸೈನಿಕ ಹುಳುವಿನಂತೆ ಮೋಹಕ ಬಲೆಗಳನ್ನ ಅಳವಡಿಸಬೇಕು. ಮತ್ತು 0.3 gram ಎಮಾಮೆಕ್ಟಿನ್ ಬೆಂಜೋಯ್ಟ್ 5 SG ರೂಪದಲ್ಲಿ ಸಿಗುತ್ತೆ. ಸೊ ಇದನ್ನು ಸಹ ತಾವು ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪಡಣೆಯನ್ನ ಮಾಡ್ಬೇಕು. ಶೇಖರಿಸಿಟ್ಟರೆ ಅದಕ್ಕೆ ತಗಲುವ ಒಂದು ಕೀಟಗಳ ಬಾಧೆಯನ್ನ ತಾವು ಕಡಿಮೆ ಮಾಡಬಹುದು. ಮತ್ತೆ ಈಗ ಬೇಸಿಗೆಯಲ್ಲಿ ಸೂರ್ಯಕಾಂತಿ ಬಿತ್ತಾ ಇರ್ತಾರೆ, ಇವಾಗ್ಲೂ ಯಾರಾದ್ರೂ ಬಿತ್ತುವರಿದ್ರೆ ಅದಕ್ಕೆ ಏನ್ ಮಾಡ್ಬೇಕು, ನಾವು ಸಾಮಾನ್ಯವಾಗಿ ಬಿತ್ತುವಾಗ ನಾವೇನು ರಸಗೊಬ್ಬರಗಳನ್ನ ಬಳಸ್ತಾ ಇರ್ತೇವೆ, ಆದ್ರೆ ಹೆಚ್ಚಿನ ರೈತರು ಅದಕ್ಕೆ ಸತಿವಿನ ಸಲ್ಫೇಟ್ ಅನ್ನ ಬಳಸ್ತಾ ಇರೋದಿಲ್ಲ. ಸೊ ಅದಕ್ಕಾಗಿ ತಮ್ಮ ರೈತ ಬಾಂಧವರಲ್ಲಿ ಒಂದು ವಿನಂತಿ ಏನಂದ್ರೆ, ಅದಕ್ಕೆ ಭತ್ತದ ಬೆಳೆಯಲ್ಲಿ ಅಂತಂದ್ರೆ ಅದು ಆಲ್ರೆಡಿ ಈಗ ಒಂದು ಕಟಾವಿನ ಹಂತದಲ್ಲಿದೆ. ಸೊ ರೈತ ಬಾಂಧವರು ಮುಂದಿನ ಒಂದು ವಾರದವರೆಗೆ ನಮಗೆ ಮಳೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಸೊ ಆದ್ದರಿಂದ ತಮ್ಮ ಕಟಾವಿನ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗಬಹುದು. ಹಾಗೇನೆ ಈಗ ಜಾನುವಾರುಗಳು ಏನಾಗುತ್ತಪ್ಪ ಅಂತಂದ್ರೆ, ಈ ಒಂದು ಕಡಿಮೆ ಉಷ್ಣಾಂಶ ರಾತ್ರಿ ಹಾಕ್ಬೇಕಾಗುತ್ತೆ. ಹಾಗೇನೆ ಕೋಳಿ ಸಾಕಾಣಿಕೆ ಒಂದು ಕೊಠಡಿಯಲ್ಲಿ ನಾವು ಒಳ್ಳೆ ಉಷ್ಣಾಂಶ, ಆ ಉಷ್ಣಾಂಶ ಪಡಿಕೊಂಡು ಒಳ್ಳೆಯ ಕೋಳಿ ಸಾಕಾಣಿಕೆಯನ್ನು ಮಾಡಬಹುದು ಅಂತ ಹೇಳಿ ರೈತ ಬಾಂಧವರು. ಇವಾಗ ನಾನು ಕೊನೆ ತಿಂಗಳು ಕಾಣಿಸ್ತಾ ಇಲ್ಲ. ಸೊ ಇನ್ನು ಒಂದ್ ದಿವಸ ಅಥವಾ 2 ದಿವಸ ಜಸ್ಟ್ ಒಂದ್ ಮೋಡ ಕವಿದ ವಾತಾವರಣ, ಅಲ್ಲಲ್ಲಿ ತುಂತುರು ಮಳೆ ಆಗ್ಬಹುದು. ಅದನ್ನ ಬಿಟ್ಟರೆ ನಮಗೆ ಯಾವುದೇ ಮಳೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಸೊ ಈ ಒಂದು ಮುನ್ಸೂಚನೆಯನ್ನು ಇಟ್ಟುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಂಡು ಹೋಗ್ಬಹುದು. ನಮಸ್ಕಾರ. ಇದುವರೆಗೂ ಶಾಂತಪ್ಪ ದುತ್ತರ್ಗಾವಿ ಅವರಿಂದ ಹವಾಮಾನ ವರದಿಯನ್ನ ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ. ಮತ್ತೆ ನಾಳಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ರಿಗೂ ಶರಣು ಶರಣಾರ್ಥಿಗಳು. ಸರಿ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಜಂಕ್ಷನ್. ಒಗ್ಗೂಡಲು ಜನ ಓಟಿನೊಂದಿಗೆ ಓದು ಆಗುವುದು ಲೋಕತಂತ್ರದ ಸಿಸ್ಟಮ್. ಜಂಕ್ಷನ್ ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್ ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಭಾರತ್, ಇವತ್ತು ನಾನು ಆಫೀಸಿಂದ ಬರ್ತಾ ಇರಬೇಕಾದ್ರೆ ರಸ್ತೆ ಪಕ್ಕದಲ್ಲಿ ಚುನಾವಣಾ ಆಯೋಗದ ದೊಡ್ಡ ಬ್ಯಾನರ್ ಅನ್ನು ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಬೇಕು ಅಂತ ಹೇಳಿತು. ಜೊತೆಗೆ ಬ್ಯಾನರ್ ನಲ್ಲಿ ಇದರ ಉಪಯೋಗವನ್ನು ಕೂಡ ಹೇಳಿತ್ತು. ಇದು ನಿಜಕ್ಕೂ ಒಂದು ಮಹತ್ವ ಅಂತ ಮಾತು ಸರಿ. ಈ ವಿಷಯದ ಬಗ್ಗೆ ಭಾರತಿ ಕೂಲಂಕುಷವಾಗಿ ಚರ್ಚೆ ಆಗ್ಲೇಬೇಕು. ಚಿಕ್ಕಪ್ಪನ ಹತ್ರ ಇದ್ದೇ ಇರುತ್ತೆ. ಕರೆಕ್ಟ್. ಅಲ್ಲಿ ನೋಡು, ಚಿಕ್ಕಪ್ಪನ ಬಗ್ಗೆ ಮಾತಾಡ್ತಾ ಇದ್ದಾಗೆ ಎದುರಿಗೆ ಬಂದ್ರು. ನಮಸ್ತೆ ಅಂಕಲ್. ನಾವಂತೂ ಚೆನ್ನಾಗಿದ್ದೀವಿ. ಆದ್ರೆ ಇವತ್ತು ಒಂದು ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಏನಪ್ಪ ಅದು? ಆ ವಿಷಯ ಯಾವ್ದು ಅಂತ ಹೇಳಿಯಪ್ಪ. ನೀವಿಬ್ರು ಇವತ್ತು ಯಾವ ವಿಚಾರದ ಬಗ್ಗೆ ಅಷ್ಟೊಂದು ಚರ್ಚೆ ಮಾಡ್ತಿರೋದು? ಅಂಕಲ್, ನೀವು ಇಡೀ ಜೊತೆಗೆ ಆಧಾರ್ ನಂಬರ್ ಅನ್ನ ಲಿಂಕ್ ಮಾಡೋದಕ್ಕೆ ಪ್ರೇರೇಪಿಸ್ತಾ ಇದಾರಲ್ಲ. ಹೌದು, ಈ ಅಭಿಯಾನದ ಬಗ್ಗೆ ಕೇಳಿದ್ದಷ್ಟೇ ಅಲ್ಲಪ್ಪ, ನಾನು ಪೂರ್ತಿ ಮಾಹಿತಿ ಕಲೆ ಹಾಕಿದ್ದೀನಿ. ಅದಲ್ಲದೆ ನನ್ನ ಸ್ಪಷ್ಟ ಆಯ್ತು, ನೀವ್ ಯಾವಾಗಲೂ ಎಲ್ಲದರಲ್ಲೂ ಕೂಡ ಬಹಳ ಅಪ್ಡೇಟ್ ಆಗಿರ್ತೀರಿ ನೋಡಿ, ಅಲ್ವಾ ಭಾರತಿ? ಕರೆಕ್ಟ್ ಹೇಳಿದೆ ಭಾರತ. ಸರಿ ಚಿಕ್ಕಪ್ಪ, ಇವತ್ತು ನಮ್ಮ ಶ್ರೋತೃಗಳಿಗೆ ತಮ್ಮ ಮತದಾನದ ಗುರುತಿನ ಚೀಟಿಯನ್ನು ತಮ್ಮ ಆಧಾರ್ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಹೊಸ ಬದಲಾವಣೆ ನಮಗೆ ನಮ್ಮ ಲೋಕತಂತ್ರಕ್ಕೆ ಎಷ್ಟು ಲಾಭದಾಯಕ ಆಗುತ್ತೆ, ಅದೇನಂದ್ರೆ ಚುನಾವಣೆ ನಿಷ್ಪಕ್ಷ ಮತ್ತೆ ಪಾರದರ್ಶಕವಾಗಿ ಆಗತ್ತೆ. ಇದರಿಂದಾನೇ ಜಗತ್ತಿನ ಅಭಿಯಾನನ ಶುರು ಮಾಡಿದೆ. ಆಯೋಗದ ನಂಬಿಕೆ ಏನಪ್ಪಾ ಅಂತಂದ್ರೆ, ಈ ಮಿಷನ್ ನಿಂದ ಮತದಾರರನ್ನ ಒಂದೇ ಒಂದು ಕ್ಷೇತ್ರದಲ್ಲಿ ಮಾತ್ರ ದಾಖಲೆ ಮಾಡಬಹುದು ಅಂತ. ಈಗ ಹಲವಾರು ಜಾಗಗಳಲ್ಲಿ ಅವನ್ನ ದಾಖಲೆ, ಆದ್ರೆ ನಾವೆಲ್ಲರೂ ನಮ್ ನಮ್ಮ ವೋಟರ್ ಐಡಿ ಮತ್ತು ಆಧಾರ್ ಅನ್ನ ಲಿಂಕ್ ಮಾಡಿಸ್ಲೇಬೇಕಾ? ನೋಡು ಭರ್ತಿ, ಯಾರನ್ನುವೇ ಬಾಧ್ಯರು ಅಂತ ಹೇಳೋದಕ್ ಆಗೋದಿಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ, ಹೀಗ್ ಮಾಡೋದ್ರಿಂದ ಸಾಕಷ್ಟು ಬಲಶಾಲಿಯಾಗಿ ಮತ್ತೆ ಪಾರದರ್ಶಕವಾಗಿ ಮಾಡೋದಕ್ಕೆ ಬಹಳ ಸಹಾಯ ಆಗತ್ತೆ. ಚಿಕ್ಕ ಕೈ ಬಿಡ್ಲಾಗತ್ತಾ? ಏ ಖಂಡಿತವಾಗಿಯೂ ಇಲ್ಲ. ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ ಇದನ್ನ, ಆಧಾರ್ ಮತ್ತಿದೆ ಜೊತೆಗೆ ಬೇರೆ ಯಾವ ಕೋರಿಕೆಯನ್ನು ಸಹ ಇದರ ಆಧಾರದ ಮೇಲೆ ನಿರಾಕರಿಸೋ ಹಾಗಿಲ್ಲ ಅಂತ. ನಾವು ಈ ಪ್ರಕ್ರಿಯೆಯನ್ನ ಕೈಗೊಳ್ಳೋದ್ರಿಂದ ನಮ್ಮ ದೇಶದ ಲೋಕತಾಂತ್ರಿಕ ಪ್ರಕ್ರಿಯೆಯನ್ನು ಎಷ್ಟು ಬಲಿಷ್ಠವಾಗಿಸ್ತಾ ಇದ್ದೇವೆ. ನಮಸ್ಕಾರ ಭಾರತಿ ಅಕ್ಕ, ಒಂದ್ ವಿಷಯ ಹೇಳಿ. ಏನು? ಈಗ ನಮ್ಮೆಲ್ಲರಿಗೂ ಒಂದೇ ಸರ್ತಿ ಈ ದೇಶದ ಯುವ ಪೀಳಿಗೆ ನಮ್ಮ ಚುನಾವಣಾ ಅಂಕಲ್ ನಂತ ಅನುಭವಿ ಶ್ರೋತೃಗಳನ್ನ ಸೇರುವ ಸುಯೋಗ ಬಂದಿದೆ ಅಲ್ವಾ? ಇದು ಮಾಡ್ತಾ ಇರೋ ಯುವಕರು ಏನೋ ಮಾತಾಡ್ತಾ ಇದಾರೆ, ಏನದು ಬನ್ನಿ ಕೇಳೋಣ. ಒಂದ್ ಲಿಂಕ್ ಬಂದಿತ್ತು, ಅದನ್ನೇ ಭರ್ತಿ ಮಾಡ್ತಾ ಇದ್ದೆ. ಇವತ್ತೆ ಈಗ ಮಾಡ್ಬಿಡ್ತೀನಿ ಈ ಕೆಲಸ. ಅರೇ ರಾಹುಲ್, ವೋಟರ್ ಐಡಿ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡೋದಕ್ಕೆ ಫಾರ್ಮ್ ಅನ್ನ ಭರ್ತಿ ಮಾಡ್ತಾ ಇದ್ದೆ. ವೋಟರ್ ಐಡಿ ಜೊತೆಗೆ ಆಧಾರ್ ಲಿಂಕ್ ಹತ್ರ ಹೇಳೋದು ಅಶೋಕ್, ಶರೀರದ ವ್ಯಾಯಾಮ ಜೊತೆ ಈ ಎಲ್ಲ ಮುಖ್ಯ ವಿಷಯಗಳ ಮೇಲೂ ಕೂಡ ಗಮನ ಕೊಡ್ಬೇಕು. ನೋಡಿ ಸ್ನೇಹಿತರೆ, ಚುನಾವಣಾ ಆಯೋಗ ನಿಮ್ಮ ಆಧಾರ್ ಕಾರ್ಡ್ ಅನ್ನ ನಿಮ್ಮ ವೋಟರ್ ಐಡಿ ಜೊತೆ ಜೋಡಿಸುವಂತಹ ಪ್ರಕ್ರಿಯೆಯನ್ನ ಹೇಗ್ ಮಾಡ್ಬೇಕು ಅಂತ ಅರ್ಥ ಆಯ್ತು. ಆದ್ರೆ ಇದರಿಂದ ಅಕ್ರಮ ಹೇಗೆ ತಡೀಬಹುದು ಅದನ್ನ ಸ್ವಲ್ಪ ತಿಳಿಸ್ತೀಯಾ? ಕೆಲವರು ಎರಡ್ ಕಡೆ ಹಾಕಿರಬಹುದು, ಅಂದ್ರೆ ಅವರು ಮೊದಲು ಯಾವ ಊರಿನ ಮೂಲ ನಿವಾಸಿ ಆಗಿದ್ದಲ್ಲಿ ಅಲ್ಲಿ ಅರ್ಜಿಯನ್ನು ಕೊಟ್ಟಿರ್ತೀರಿ, ಮತ್ತೆ ನಂತರ ಕೆಲಸದ ನಿಮಿತ್ತ ಇನ್ನೊಂದು ಊರಿಗೆ ಹೋಗಿದ್ರೆ ಅಲ್ಲೂ ಅರ್ಜಿ ಸಲ್ಲೂರ್ನಲ್ಲಿ ಅಥವಾ ಇನ್ನೊಂದು ಊರಿನಲ್ಲಿ. ಈಗ ಯೋಚಿಸಿ, ಅವನು ಕೆಲಸದ ನಿಮಿತ್ತ ಒಂದು ನಗರದಲ್ಲಿ ವಾಸಿಸ್ತಿದ್ದಾನೆ, ಚುನಾವಣೆ ಮಧ್ಯೆ ತನ್ನ ನಗರದಲ್ಲಿನ ವೋಟರ್ ಐಡಿಯ ಪ್ರಯೋಗ ಮಾಡಿರ್ತಾನೆ, ಆದರೆ ಕೆಲವರು ಕಾಯ್ತಾ ಇರ್ತಾರೆ, ಮತ್ತು ಅವನ ಹುಟ್ಟೂರಿನಲ್ಲಿ ಅವನ ಹೆಸರಿನಲ್ಲಿ ವೋಟ್ ಹಾಕೋದಕ್ಕೂ ಡುಪ್ಲಿಕೇಸಿಯ ದೂರುಗಳು ಕೇಂದ್ರೀಯ ಚುನಾವಣಾ ಆಯೋಗವನ್ನು ತಲುಪಿದಾಗ ಒಂದು ಆದೇಶವನ್ನು ನೀಡಲಾಗಿತ್ತು. ದೇಶದ ನಾಗರಿಕರ ವೋಟರ್ ಐಡಿ ಮತ್ತು ಆಧಾರ್ ಕಾರ್ಡ್ ಅನ್ನ ಜೋಡಿಸಲಾಗುವುದು ಇದರಿಂದ. ಹೌದು ಗೆಳೆಯ, ನೀನು ಅತ್ಯಂತ ವಿಶದವಾಗಿ ವಿವರಿಸಿದೀಯ. ಈ ಆಧಾರ್ ಮತ್ತು ವೋಟರ್ ಐಡಿ ಲಿಂಕ್ ಮಾಡುವುದರ ಅರೆ ಆನ್ಲೈನ್ ಅಲ್ಲೇ ತಾನೇ ಮಾಡಬೇಕಾಗಿರೋದು, ಯಾವ ಕ್ಯೂನಲ್ಲಿ ನಿಲ್ಬೇಕಾಗಿದೆ? ಸರಿ, ಹಾಗಾದ್ರೆ ನಡೀರಿ. ಇಂತಹ ಮಹತ್ವದ ವಿಷಯ ಇವತ್ತು ಬೆಳಗಿನ ಚಹಾ ಪಾರ್ಟಿ ನನ್ನ ಕಡೆಯಿಂದಾನೆ. नमस्कार, मैं हूँ पलक मुझाल. मेरे गीतों को तो आप सबका भरपूर प्यार मिलता रहा है. मैं आज आपसे ये कहने आई हूँ कि निर्वाचन आयोग की ये जो नई पहल है ना, जिसमें आपसे आपके योगदान दीजिए, अपने आधार और वोटर आईडी को तो सबसे पहले लिंक कराइए और साथ ही उनके आधार वोटर आईडी लिंक करने में. और यकीन मानिए, आपका ये कदम हमारे लोग. ವಾಹ್ ಅಕ್ಕ, ಇದು ಮಾತು ಅಂದ್ರೆ ದೆಹಲಿಯ ಚುನಾವಣಾಧಿಕಾರಿ ಅನೇಕ ಅಧಿಕಾರ ದಿತಾ ಹೈ. ಇಸ್ ಅಧಿಕಾರ ಕೆ ಸಹಿ ಉಪಯೋಗ ಕೆ ಲಿಯೆ ಯೆ ಅವಶ್ಯಕ ಹೈ ಕಿ ಪ್ರತ್ಯೇಕ ಮತದಾತಾ ಕಾ ನಾಮ ಸೂಚಿ ಮೇ ಏಕ್ ಸೆ ಅಧಿಕ ಬಾರ್ ನಾ ಹೋ. ಇಸ್ ಕೆ ಸಮಾಧಾನ ಹೇತು ಮತದಾತಾ ಕೆ ಆಧಾರ್ ನಂಬರ್ ಕೋ ಉಸ್ಕೆ ಎಪಿಕ್ ಕಾರ್ಡ್ ಯಾನಿ ವೋಟರ್ ಐ ಡಿ ಸೆ ಜೋಡನೆ ಕಾ ವಿಕಲ್ಪ ದಿಯಾ ಗಯಾ ಹೈ. ಜೋ ಮತದಾತಾ ಆಧಾರ್ ಕಾರ್ಡ್ ನಂಬರ್ ಸೆ ಅಪ್ನಾ ಎಪಿಕ್ ಕಾರ್ಡ್ ಯಾನಿ ಕೆ ವೋಟರ್ ಐ ಡಿ ಜೋಡನಾ ಚಾಹತೆ ಹೈ, ಉನ್ಹೇ ಫಾರ್ಮ್ 6B ಭರ್ ಕರ್ ಆನ್ಲೈನ್ ಯಾ ಅಪ್ನೆ ಬೂಥ್ ಲೆವಲ್ ಅಧಿಕಾರಿ ಯಾನಿ ಕೆ BLO ಕೋ ದೇನಾ ಹೋಗಾ. ಯೆ ಫಾರ್ಮ್ ಭಾರತೀಯ ನಿರ್ವಾಚನ ಆಯೋಗ ಕಿ ವೆಬ್ಸೈಟ್ NVSP ಪೋರ್ಟಲ್ ಔರ್ CEOs ಕಿ ವೆಬ್ಸೈಟ್ ಪೇ ಭಿ ಉಪಲಬ್ಧ ಹೈ. ಇಸ್ ಪ್ರಕಾರ ಆಧಾರ್ ಕೋ ವೋಟರ್ ಐ ಡಿ ಸೆ ಜೋಡನೆ ಸೆ ಪ್ರತ್ಯೇಕ ಮತದಾತಾ ಕಾ ನಾಮ ಏಕ್ ಹೀ ಮತದಾತಾ ಸೂಚಿ ಮೇ ರಹೆಗಾ, ಇಸ್ಕೆ ಕೋಯಿ ದೂಸರಾ ವ್ಯಕ್ತಿ ಇಸ್ಕಾ ದುರುಪಯೋಗ ನಹಿ ಕರ್ ಪಾಯೆಗಾ. ಯೆ ಮುಹಿಮ್ ಹಮಾರೆ ವೋಟರ್ ಲಿಸ್ಟ್ ಕೋ ಶುದ್ಧೀಕರಣ ಮೇ ಬಹುತ್ ಮದದ್ ಕರೆಗಿ. ಯೆ ಭಿ ಸುನಿಶ್ಚಿತ ಕಿಯಾ ಗಯಾ ಹೈ ಕಿ ಆಧಾರ್ ಸೆ ಜುಡೆ ಹುಯೆ ಎಪಿಕ್ ಕಾರ್ಡ್ ಕಾ ಪೂರಾ ವಿವರಣ ಸುರಕ್ಷಿತ್ ರಹೆಗಾ ಔರ್ ಪಬ್ಲಿಕ್ ಡೊಮೈನ್ ಮೇ ನಹಿ ಜಾಯೆಗಾ. ದೆಹಲಿಯ ಚುನಾವಣಾಧಿಕಾರಿ ಡಾಕ್ಟರ್ ರಣಬೀರ್ ಸಿಂಗ್ ಅವರು ಸುರೇಂದ್ರ ತಿವಾರಿ ಅವರ ಮಾತುಗಳನ್ನ ಕೇಳೋಣ. ಇವರು ಮಧ್ಯಪ್ರದೇಶದಲ್ಲಿರುವ ದೂರ ದೂರದ ಹಳ್ಳಿಯಲ್ಲಿ ಮಾಡ್ತಾರೆ. ನಮಸ್ಕಾರ ದೋಸ್ತೋ, ಮೇರಾ ನಾಮ ಸುರೇಂದ್ರ ತಿವಾರಿ ಹೈ और मैं मध्य प्रदेश के इंदौर जिले का निवासी हूँ। यहाँ पर मैं एक एनजीओ के साथ मतदाता जागरूकता पर कार्य कर रहा हूँ। अभी हम मध्य प्रदेश रहे हैं, साथ ही हम लोगों को अपने वोटर कार्ड को आधार कार्ड से लिंक कराने के लिए भी प्रेरित कर रहे हैं। हम मध्य प्रदेश की विभिन्न विधानसभाओं में स्पेशल कैंप लगा रहे हैं। हम लोगों को ये भी बताते हैं कि वो अन्य लोगों को वोटर कार्ड को आधार का जो उद्देश्य है उसे पूरा होने में सहायता मिले और एक अच्छे राष्ट्र का निर्माण हो सके। धन्यवाद। जय हिंद। भारती, ಈಗ ಸಮಯ ಆಗಿದೆಲ್ವಾ ಈ ವೇದಿಕೆಯನ್ನ ನಮ್ಮ ಕೇಳುಗರಿಗೆ ಬಿಟ್ಟುಕೊಡೋದಕ್ಕೆ ಸಮಯ ಆಗ್ತಾ ಇದೆ. ಅಂದ್ರೆ ಈ ಸಲ ಯಾರ ರೆಕಾರ್ಡಿಂಗ್ ಕೇಳಿಸ್ತೀರಿ ನೀವು? ಬನ್ನಿ ಕೇಳೋಣ. ಮತದಾನ ಜಂಕ್ಷನ್ ಶುರು ಕಿಯಾ ಹೈ ಆಲ್ ಇಂಡಿಯಾ ರೇಡಿಯೋ ಕೆ ಸಹಯೋಗ ಸೇ ಬಹುತ್ ಹಿ ಅಚ್ಚಿ ಕಾರ್ಯಕ್ರಮ ಹೈ ಔರ್ ಯೇ ಸಿರ್ಫ್ ಜಾಗರೂಕ್ ರಹನೆ ಕೆ ಲಿಯೇ ಪ್ರೇರಣಾ ದೇತೆ ಹೈ ಹರ್ ಹಫ್ತೆ ಪೂಚೆ ಗಯೆ ಸವಾಲ್ ಭಿ ಬಹುತ್ ಹಿ ರೋಚಕ್ ಔರ್ ದಿಲ್ಚಸ್ಪ್ ಹೈ. ಈ ತರಹದ ನಿಮ್ಮ ರೆಕಾರ್ಡಿಂಗ್ ಅನ್ನು ನಮಗೆ ಕಳುಹಿಸಬಹುದು. ಅದು